ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನು ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-11-2356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಇದೀಗ ಕೃಷಿಯಲ್ಲಿ ಮಣ್ಣಿನ ಗುಣಧರ್ಮಗಳ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ HM ಸಣ್ಣಗೌಡರು ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ಸಣ್ಣಗೌಡ್ರಿ. ನಮಸ್ಕಾರ ಸರ್. ಸರ್, ಈಗ ನಾವು ಕೃಷಿಯಲ್ಲಿ ಒಳ್ಳೆ ಇಳುವರಿ ತೆಗಿಬೇಕು, ಒಳ್ಳೆ ಬೆಳೆ ಬೆಳಿಬೇಕು ಅಂದ್ರೆ ನಮಗೆ ಒಂದು ಮಣ್ಣಿನ ಗುಣಧರ್ಮ, ಒಂದು ಮಣ್ಣಿನ ಲಕ್ಷಣಗಳು ಮತ್ತು ಯಾವ ರೀತಿ ಮಣ್ಣು ಆದ್ರೆ ಅನುಕೂಲ ಅನ್ನೋದ್ರ ಬಗ್ಗೆ ಅದು ಬಹಳ ಮುಖ್ಯ ಆಗುತ್ತೆ ನಮ್ಮ ಕೃಷಿಯಲ್ಲಿ. ಹೌದು ಸರ್, ಡೆಫಿನೆಟ್ಲಿ ಮಣ್ಣು ನಮಗೆ ಮೂಲ ಆಧಾರವಾಗಿರುತ್ತದೆ ಕೃಷಿಯಲ್ಲಿ. ಸೊ ಹಾಗಾಗಿ ಈ ಮಣ್ಣಿನ ನಿರ್ವಹಣೆ ಅನ್ನೋದೇನಿದೆ, ಇದನ್ನ ನಮ್ಮ ರೈತರು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ನಾವು ಒಂದು ಅಧಿಕ ಇಳುವರಿಯನ್ನ ಪಡಿಬಹುದು ಅಂತ ಹೇಳ್ಬೋದು ಸರ್. ನಾವು ಸಾಕಷ್ಟು ಕೇಳಿದ್ದೇವೆ, ಕೆಲವು ಕಡೆ ಒಂದು ಎರೆ ಮಣ್ಣಿರುತ್ತೆ, ಕೆಲವು ಕಡೆ ಮಸಾರಿ ಮಣ್ಣು ಅಂತ ಇರುತ್ತೆ, ಇನ್ನು ಕಡೆ ಸವುಳು ಮಣ್ಣು ಅಂತ ಕೆಲವರೆಲ್ಲ ಹೇಳ್ತಿರ್ತಾರೆ ನಮ್ಮ ರೈತರು. ನಮ್ದೆಲ್ಲ ಭೂಮಿ ಸವುಳು ಭೂಮಿ, ಇಲ್ಲ ನಮ್ದು ಉಸುಗು ಭೂಮಿ ಅಂತೇಳಿ. ಮಣ್ಣಿನಲ್ಲಿ ಯಾವ್ಯಾವ ಒಂದು ವಿಧಗಳಿದ್ದಾವೆ ಮತ್ತೆ ಇದರಲ್ಲಿ ಕೃಷಿಗೆ ಯೋಗ್ಯವಾದಂಥವು ಯಾವುವು, ಕೃಷಿಗೆ ಯೋಗ್ಯ ಅಲ್ಲದ ಅಂತವು ಯಾವುವು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ ಸರ್. ಯಾವುದೇ ಒಂದು ಮಣ್ಣು ಆರೋಗ್ಯಯುಕ್ತವಾಗಿರಬೇಕು ಅಂತಂದ್ರೆ ಅದರಲ್ಲಿ 3 ಗುಣಧರ್ಮಗಳನ್ನ ನಾವು ಹೇಳ್ತೀವಿ. ಒಂದು ಭೌತಿಕ ಗುಣಧರ್ಮ, ಮತ್ತೆ ಜೈವಿಕ ಗುಣಧರ್ಮ, ಮತ್ತೆ ಇನ್ನೊಂದು ರಾಸಾಯನಿಕ ಗುಣಧರ್ಮ ಅಂತ ಹೇಳ್ತೀವಿ. ಈ 3 ಗುಣಧರ್ಮಗಳು ಸರಿಯಾದ ಪ್ರಮಾಣದಲ್ಲಿದ್ದರೆ ಇದನ್ನ ನಾವು ಆರೋಗ್ಯಯುಕ್ತ ಮಣ್ಣು ಅಂತ ಹೇಳ್ತೀವಿ. ಅದು ಏನಂತಂದ್ರೆ ಅಂತ ಒಂದು ಪ್ರದೇಶದಲ್ಲಿ ಈ ಬೆಳೆಗಳ ಇಳುವರಿ ನಮಗೆ ಸರಿಯಾದ ಪ್ರಮಾಣದಲ್ಲಿ ಬರ್ತಾ ಇರ್ತದೆ. ಕೆಲವೊಂದು ಸರಿ ಏನಾಗ್ತಿರ್ತಂತೆ ಈ ಒಂದು ಗುಣಧರ್ಮಗಳಲ್ಲಿ ವ್ಯತ್ಯಾಸಗಳಾಗ್ತಾ ಇರ್ತವೆ, ಅಂತವುಗಳನ್ನ ನಾವು ಸಮಸ್ಯಾತ್ಮಕ ಮಣ್ಣುಗಳು ಅಂತ ಹೇಳ್ತೀವಿ ಸರ್. ಈಗ ಗುಣಧರ್ಮಗಳಲ್ಲಿ ಹೇಳೋದಾದ್ರೆ ನಾವು ಭೌತಿಕ ಗುಣಧರ್ಮ ಅಂತ ಬಂತಂದ್ರೆ ಮಣ್ಣಲ್ಲಿ ನೀರು ಹಿಡಿದುಕೊಳ್ಳುವಂತ ಅಂಶ ಇರ್ಬೋದು, ಮತ್ತೆ ಈ ಮಣ್ಣಲ್ಲಿ ಗಾಳಿ ಆಡುವಂತ ಅಂಶ ಇರ್ಬೋದು, ಮತ್ತೆ ಆ ಮಣ್ಣಿನ ಕಣರಚನೆ ಅಂತ ಹೇಳ್ಬೋದು, ಇವೆಲ್ಲ ಭೌತಿಕ ಗುಣಧರ್ಮ ಅಂತ ಹೇಳ್ತೀವಿ. ರಾಸಾಯನಿಕ ಗುಣಧರ್ಮಗಳಲ್ಲಿ ಮಣ್ಣಿನಲ್ಲಿರತಕ್ಕಂತ ಪೋಷಕಾಂಶಗಳ ಪ್ರಮಾಣ, ಮತ್ತೆ ಮಣ್ಣಿನಲ್ಲಿರತಕ್ಕಂತ ಈ ಒಂದು ಲವಣಗಳ ಪ್ರಮಾಣವನ್ನ ಆಧರಿಸಿಬಿಟ್ಟು ನಾವು ರಾಸಾಯನಿಕ ಗುಣಧರ್ಮಗಳನ್ನ ನಾವು ಏನಪ್ಪಾ ಅಂದ್ರೆ ವಿಂಗಡಣೆ ಮಾಡ್ತೀವಿ. ಮತ್ತೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಜೈವಿಕ ಗುಣಧರ್ಮಗಳಂತ. ಜೈವಿಕ ಗುಣಧರ್ಮಗಳು ಅಂತಂದ್ರೆ ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಪ್ರಭೇದದ ಪ್ರಾಣಿಗಳಿರ್ತವೆ, ಕಣ್ಣಿಗೆ ಕಾಣುವಂತಹ ಪ್ರಾಣಿಗಳು ಇರ್ತವೆ, ಮತ್ತೆ ಕಣ್ಣಿಗೆ ಕಾಣದೇ ಇರತಕ್ಕಂತ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ತೀವಿ, ಅವುಗಳು ಕೂಡ ಇರ್ತವೆ. ಇವೆಲ್ಲವೂ ಕೂಡ ಒಂದು ಹಿಡಿತದಲ್ಲಿದ್ರೆ ಈ 3 ಗುಣಧರ್ಮಗಳನ್ನ ಸರಿಯಾದ ಪ್ರಮಾಣದಲ್ಲಿದ್ರೆ ಇವಕ್ಕೆ ನಾವು ಆರೋಗ್ಯಯುಕ್ತ ಮಣ್ಣು ಅಂತ ಹೇಳ್ತೀವಿ. ಇವುಗಳಲ್ಲದೆ ಸಮಸ್ಯಾತ್ಮಕ ಮಣ್ಣುಗಳು ಅಂತ ಕೆಲವೊಂದಿರ್ತವೆ. ಈಗ ಕ್ಷಾರ ಮಣ್ಣು ಅಂತ ಕೇಳಿರ್ಬೋದು, ಅಥವಾ ಆಮ್ಲ ಮಣ್ಣು ಅಂತ ಹೇಳಿರ್ಬೋದು, ಅಥವಾ ಸವಳು ಮಣ್ಣು ಅಂತ ಹೇಳಿರ್ತೀವಿ. ಈ ತರದ ಮಣ್ಣುಗಳು ಕೂಡ ಬರ್ತವೆ. ಅಂತ ಪ್ರದೇಶದಲ್ಲಿ ನಾವೇನಪ್ಪಾ ಅಂತಂದ್ರೆ ನಿರ್ವಹಣೆ ಬಹಳಷ್ಟು ಮುಖ್ಯವಾಗಿರುತ್ತೆ ಸರ್. ನೀವೇನ್ ಹೇಳಿದ್ರೆ ಕ್ಷಾರ ಮತ್ತು ಸವಳು ಮಣ್ಣು, ಯಾವ ಒಂದು ಮಣ್ಣಿನಲ್ಲಿ ಈ ಒಂದು ಲಕ್ಷಣಗಳು ಜಾಸ್ತಿ ಕಾಣಿಸ್ತವೆ? ಇದು ಈ ತರ ಅಂದ್ರೆ ಈ ಕ್ಷಾರ ಮತ್ತು ಸವಳು ಆಗ್ಲಿಕ್ಕೆ ಏನಾದ್ರೂ ಬೇರೆ ಕಾರಣಗಳು ಇರ್ತಾವ ಏನಂತ ಸರ್? ನಾವು ಯಾವುದೇ ಒಂದು ಮಣ್ಣನ್ನ ಪರೀಕ್ಷೆ ಮಾಡಿದಾಗ ನಾವು ಮುಖ್ಯವಾಗಿ 2 ಅಂಶಗಳನ್ನ ನಾವು ಪರೀಕ್ಷೆ ಮಾಡ್ತೀವಿ ಸರ್. ಒಂದು ಏನಪ್ಪಾ ಅಂತಂದ್ರೆ ಈ ಮಣ್ಣಿನ ರಸಸಾರ ಅಂತ ಹೇಳ್ತೀವಿ, ಎರಡನೇದು ಮಣ್ಣಿನಲ್ಲಿರತಕ್ಕಂತ ಲವಣಾಂಶಗಳು. ಈ ಮಣ್ಣಿನಲ್ಲಿರತಕ್ಕಂತ ರಸಸಾರದ ಆಧಾರದ ಮೇಲೆ, ರಸಸಾರ ಅಂತಂದ್ರೆ ಮಣ್ಣಿನಲ್ಲಿ ಈ ಜಲಜನಕದ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿದೆ ಅಂತಂದ್ಬಿಟ್ಟು ಪರೀಕ್ಷೆ ಮಾಡಿದಾಗ ಗೊತ್ತಾಗ್ತದೆ. ಈ ರಸಸಾರವನ್ನ ನಾವು ಆಮ್ಲ ಮಣ್ಣು, ತಟಸ್ಥ ಮಣ್ಣು, ಮತ್ತೆ ಕ್ಷಾರ ಮಣ್ಣು ಅಂತಂದ್ಬಿಟ್ಟು ವಿವಿಧ ವಿಂಗಡಣೆಯಾಗಿ ಮಾಡ್ತೀವಿ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ಬೆಳೆ ಸರಿಯಾಗಿ ಪ್ರಮಾಣದಲ್ಲಿ ಬರಬೇಕು ಅಂತಂದ್ರೆ ತಟಸ್ಥವಾಗಿ ಮಣ್ಣು ಇರಬೇಕು ಅಂತ ಅಂದು ನಾವು ಹೇಳ್ತೀವಿ. ಅದಲ್ಲದೆ ಕೆಲವೊಂದು ಬೆಳೆಗಳೇನಪ್ಪಾ ಅಂತಂದ್ರೆ ಈ ಆಮ್ಲ ಮಣ್ಣಲ್ಲಿ ಚೆನ್ನಾಗಿ ಬರ್ತವೆ, ಕೆಲವೊಂದು ಬೆಳೆಗಳು ಕ್ಷಾರ ಮಣ್ಣಲ್ಲಿ ಕೂಡ ಚೆನ್ನಾಗಿ ಬರ್ತಿರ್ತವೆ. ಸೊ ಹಾಗಾಗಿ ನಾವು ಬೆಳೆಯನ್ನ ಆಯ್ಕೆ ಮಾಡೋಕ್ಕಿಂತ ಮುಂಚೆ ನಾವು ಈ ಮಣ್ಣಿನ ಒಂದು ರಸಸಾರವನ್ನ ಪರೀಕ್ಷೆ ಮಾಡಬೇಕಾಗಿರ್ತದೆ. ಸೊ ಅದ್ರ ಜೊತೆಗೆ ಲವಣಾಂಶ ಅಂತ, ಈ ಲವಣಾಂಶ ಸವಳ ಮಣ್ಣು ಅಂತ ನೀವು ಹೇಳಿದ್ರಿ. ಯಾವುದೇ ಒಂದು ಭೂಮಿಯಲ್ಲಿ ನಾವೇನಪ್ಪ ಅಂತಂದ್ರೆ ಈ ಲವಣಾಂಶವನ್ನ ವಿದ್ಯುತ್ ವಾಹಕತೆ ಅಂತಂದ್ಬಿಟ್ಟು ಪರೀಕ್ಷೆ ಮಾಡ್ತೀವಿ ಸರ್. ಅದರಲ್ಲಿ ಡೆಸಿಸೈಮನ್ಸ್ ಪರ್ ಮೀಟರ್ ಅಂತಂದ್ಬಿಟ್ಟು ಅದನ್ನ ಆ ಒಂದು ಯೂನಿಟ್ ಅನ್ನ ಕೊಡ್ತೀವಿ. ಅದಕ್ಕೆ ಒಂದು ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಉತ್ತಮವಾದ ಮಣ್ಣು ಅಂತಂದ್ರೆ ಒಂದು ಡೆಸಿಸೈಮನ್ಸ್ ಪರ್ ಮೀಟರ್ಗಿಂತ ಕಡಿಮೆ ಇರಬೇಕು ಸರ್. ಅದರಲ್ಲಿ ಎಲ್ಲಾ ಬೆಳೆಗಳು ಉತ್ತಮವಾಗಿ ಬರ್ತವೆ. ಮತ್ತೆ ಈ ರಸಸಾರವನ್ನ ನಾವು ಯಾವುದೇ ಒಂದು ಯೂನಿಟ್ ಇರಲ್ಲ ಅದಕ್ಕೆ, ಅದನ್ನ ನಾವು ಏನಪ್ಪಾ ಅಂತಂದ್ರೆ 0 to 14 ಅಂತಂದು ನಾವು ಈ ರಸಸಾರವನ್ನ ಬೈಫರ್ಕೇಶನ್ ಮಾಡ್ತೀವಿ. ಅದರಲ್ಲಿ ಮಣ್ಣಿನಗೆ ಬಂದ್ರೆ ಸುಮಾರು pH 6.5 to 7.5 ವರೆಗೂ ಇದ್ರೆ ಅದನ್ನ ತಟಸ್ಥ ಮಣ್ಣು ಅಂತ ಹೇಳ್ತೀವಿ. pH 6.5 ಕೆಳಗಿದ್ರೆ ಅದನ್ನ ಆಮ್ಲ ಮಣ್ಣು ಅಂತ ಹೇಳ್ತೀವಿ. ಮತ್ತೆ 7.5 ಜಾಸ್ತಿ ಇದ್ರೆ ಅದನ್ನ ಕ್ಷಾರ ಮಣ್ಣು ಅಂತ ಹೇಳ್ತೀವಿ ಸರ್. ಸೊ ಅಂತ ಸಮಯದಲ್ಲಿ ನಾವೇನಪ್ಪಾ ಅಂತಂದ್ರೆ ಬೆಳೆಗಳ ಆಯ್ಕೆ ಮಾಡಲಿಕ್ಕೆ ಈ ಎರಡು ಅಂಶಗಳು ಬಹಳಷ್ಟು ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತೆ ಸರ್. ಸೊ ಹಾಗಾಗಿ ಅದನ್ನ ವಿಂಗಡಣೆ ಮಾಡೋಕ್ಕಿಂತ ಮುಂಚೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಈಗ ತಾವ್ ಹೇಳಿದ್ರೆ ಒಂದು ಕ್ಷಾರ ಮಣ್ಣು, ಸವಳ ಮಣ್ಣು ಮತ್ತು ಆಮ್ಲ ಮಣ್ಣು ಅಂತೇಳಿ, ಈ ಒಂದು ಮಣ್ಣು ಈ ಕ್ಷಾರತ್ವ ಅಥವಾ ಆಮ್ಲತ್ವ ಅಥವಾ ಸವಳ ಆಗ್ಲಿಕ್ಕೆ ಕಾರಣಗಳು ಏನಂತ ಹೇಳ್ತೀರಾ ಸರ್? ಕಾರಣಗಳು ಅಂತಂದ್ರೆ ಈಗ ನಮ್ಗೆ ಸಾಕಷ್ಟು ಕಾರಣಗಳು ಬರ್ತವೆ. ಒಂದು ಏನಪ್ಪಾ ಅಂತಂದ್ರೆ ಮಣ್ಣಿನ ಮೂಲ ದ್ರವ್ಯ ಅಂತ ಹೇಳ್ತೀವಿ ನಾವು. ಆ ಮಣ್ಣು ಉತ್ಪಾದನೆ ಆಗ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂತ ಕಲ್ಲು ಬಂಡೆಗಳು ಮುಂಚೆ ಯಾವ್ದಿದ್ವು, ಅದರಿಂದ ಯಾವ ಒಂದು ಮಣ್ಣು ಉತ್ಪಾದನೆ ಆಗಿರುತ್ತೆ ಅಂತಂದ್ರ ಮೇಲೆ ಈ ಒಂದು pH ನಿರ್ಧರಿತವಾಗಿರುತ್ತದೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಈಗ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ, ಯೂಶಲಿ ಕೆಂಪು ಮಣ್ಣಿನ ಒಂದು ರಸಸಾರ ಏನಪ್ಪಾ ಅಂದ್ರೆ ಸಿಡಿಕ್ ರೇಂಜ್ ಅಲ್ಲಿ ಇರುತ್ತೆ. ಅತಿ ಕಪ್ಪು ಮಣ್ಣು ಅಥವಾ ಆಳವಾದ ಕಪ್ಪು ಮಣ್ಣುಗಳು ಅಂತ ಹೇಳ್ತೀವಿ, ಕಡಿಮೆ ಮಳೆ ಬೀಳುವಂತ ಪ್ರದೇಶದಲ್ಲಿ ಇರತಕ್ಕಂತ ಭೂಮಿಗಳು ಏನಪ್ಪಾ ಅಂತಂದ್ರೆ ಸ್ವಲ್ಪ ಕ್ಷಾರಯುಕ್ತವಾಗಿರ್ತವೆ. ಸೊ ಅಲ್ಲಿ ಏನು ಅಂತಂದ್ರೆ ಈ ಕ್ಲೈಮೇಟ್ ಅಂತ ನಾವು ಹೇಳ್ತೀವಿ, ಅದನ್ನು ಕೂಡ ಒಂದು ರೋಲ್ ಇರುತ್ತೆ ಸರ್ ಇದರಲ್ಲಿ pH ಡೆವಲಪ್ಮೆಂಟ್ ಆಗ್ಲಿಕ್ಕೆ. ನಾವು ಈ ಮಲೆನಾಡು ಪ್ರದೇಶ ಆ ಕಡೆಗೆ ನಾವು ನೋಡಿದಾಗ ಜಂಬಿಟ್ಟಿಗೆ ಮಣ್ಣು ಅಂತ ಕೆಲವೊಬ್ರು ಅಂತ ಹೇಳ್ತಾರೆ, ಅದು ಏನಪ್ಪಾ ಅಂತಂದ್ರೆ ಈ ಆಮ್ಲಯುಕ್ತ ಮಣ್ಣು ಅಂತ ಹೇಳ್ತೀವಿ. ಅಲ್ಲಿ pH ನಾವು ಪರೀಕ್ಷೆ ಮಾಡಿದಾಗ ಏನಪ್ಪಾ ಅಂದ್ರೆ 5, 5.5, 6 ಈ ರೀತಿ ಎಲ್ಲ ಬರ್ತಿರುತ್ತೆ. ಅದೇ ನಾವು ಈ ಕಡೆ ಬೆದ್ದಲ್ ಪ್ರದೇಶ ಅಂತ ನಾವೇನ್ ಹೇಳ್ತೀವಿ, ಈಗ ನಮ್ಗೆ ಚಿತ್ರದುರ್ಗ ಇರ್ಬೋದು ಅಥವಾ ದಾವಣಗೆರೆಯಲ್ಲಿ ಜಗಳೂರು ಮತ್ತೆ ಹರಪನಹಳ್ಳಿ ತಾಲೂಕುಗಳಿರ್ಬೋದು, ಇಂಥ ಪ್ರದೇಶಕ್ಕೆ ಹೋದಾಗ ಆಳವಾದ ಕಪ್ಪು ಮಣ್ಣುಗಳು ಜಾಸ್ತಿ ಅಲ್ಲಿ ಕಂಡು ಬರ್ತವೆ. ಅಂತ ಪ್ರದೇಶದಲ್ಲಿ ಕ್ಷಾರಯುಕ್ತ ಮಣ್ಣು ಇರ್ತವೆ. ಮತ್ತೆ ಅದರ ಜೊತೆಗೆ ಮಳೆ ಕಡಿಮೆ ಬೀಳುವಂತ ಪ್ರದೇಶದಲ್ಲಿ ಎಲ್ಲಿ ಬಿಸಿಲಿನ ಪ್ರಮಾಣ ಜಾಸ್ತಿ ಇರುತ್ತೆ ಅಂತ ಪ್ರದೇಶದಲ್ಲಿ ಈಗ ಕ್ಷಾರ ಮತ್ತೆ ಸವಳು ಎರಡೂ ಆಗುವಂತ ಚಾನ್ಸ್ ಇರುತ್ತೆ. ಈಗ ನಾವು ಈ ಕ್ಷಾರ ಮಣ್ಣು ಮತ್ತೆ ಸವಳು ಮಣ್ಣನ್ನ ವಿವಿಧ ಇದರಲ್ಲಿ ವಿಂಗಡಣೆ ಮಾಡ್ತೀವಿ ಸರ್. ಅದರಲ್ಲಿ ಏನಪ್ಪಾ ಅಂತಂದ್ರೆ ರಸಸಾರ ಒಂದು, ವಿದ್ಯುತ್ ವಾಹಕತೆ ನಿಮಗೆ ಹೇಳಿದಂಗೆ ಲವಣಾಂಶ ಅಂತ ಹೇಳಿದ್ವಿ, ಅದರ ಜೊತೆಗೆ ಮತ್ತೆ ಸೋಡಿಯಂ ಅಂಶವನ್ನ ನಾವು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಈ ಸವಳು ಮತ್ತು ಕ್ಷಾರ ಭೂಮಿಯನ್ನ ಮೂರು ವಿಂಗಡಣೆಯಾಗಿ ಮಾಡ್ತೇವೆ ಸರ್. ಒಂದೇದು ಸವಳು ಮಣ್ಣು ಅಂತ ಹೇಳ್ಬೋದು. ಸವಳು ಮಣ್ಣಿನಲ್ಲಿ ಏನಪ್ಪಾ ಅಂದ್ರೆ ರಸಸಾರ 7.5 to 8.5 ವರೆಗೂ ಇರ್ತದೆ. ಮತ್ತೆ ಅದರ ಜೊತೆಗೆ ವಿದ್ಯುತ್ ವಾಹಕತೆ ಅದು ಏನಪ್ಪಾ ಅಂದ್ರೆ 4 ಜಾಸ್ತಿ ಇರುತ್ತೆ. ಮತ್ತೆ ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ ಅಂತ ಹೇಳ್ತೀವಿ, ಅದು 15 ಕಡಿಮೆ ಇರುತ್ತೆ. ಸೊ ಅದನ್ನ ನಾವು ಸವಳು ಅಂತ ಹೇಳ್ಬೋದು. ಇನ್ನು ಸವಳು ಕ್ಷಾರ ಅಂತಂದು ಬರುತ್ತೆ ಅಂದ್ರೆ ಇದರಲ್ಲಿ ಎರಡೂ ಇರುತ್ತೆ, ಈ ಕ್ಷಾರ ಮಣ್ಣಿನ ಅಂಶನೂ ಇರುತ್ತೆ ಸವಳು ಮಣ್ಣಿನ ಅಂಶನೂ ಇರುತ್ತೆ. ಅದರಲ್ಲಿ ಏನಪ್ಪಾ ಅಂದ್ರೆ ಈ pH ಅಂತ ನಾವು ಹೇಳಿದ್ವಿ ರಸಸಾರ 8.5 ಜಾಸ್ತಿ ಇರುತ್ತೆ. ಮತ್ತೆ ಅದರ ಜೊತೆಗೆ ಈ ಒಂದು ಲವಣಾಂಶ ಕೂಡ ವಿದ್ಯುತ್ ವಾಹಕತೆ ಅಂತ ನಾವು ಹೇಳ್ತೀವಿ, ಅದು 4 ಜಾಸ್ತಿ ಡೆಸಿಸೈಮನ್ಸ್ ಪರ್ ಮೀಟರ್ ಕೂಡ ಇರ್ತದೆ. ಮತ್ತೆ ಅದರ ಜೊತೆಗೆ ಸೋಡಿಯಂ ಅಂಶನೂ ಕೂಡ 15 ಜಾಸ್ತಿ ಇರುತ್ತೆ. ಮತ್ತೆ ಇನ್ನು ಕ್ಷಾರ ಮಣ್ಣು ಅಂತಂದ್ರೆ ಇದರಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ, ಆದ್ರೆ ಬೇರೆ ಲವಣಗಳ ಅಂಶ ಕಡಿಮೆ ಇರುತ್ತೆ. ಆಮೇಲೆ pH ಅನ್ನೋದು ಏನಿರುತ್ತೆ ಅದು 8.5 ಜಾಸ್ತಿ ಇದ್ದೇ ಇರುತ್ತೆ ಸರ್. ಸೊ ಹಾಗಾಗಿ ಈ ಸವಳು ಮತ್ತು ಕ್ಷಾರ ಭೂಮಿಯನ್ನ ಈ ರೀತಿಯಾಗಿ ನಾವು ಮೂರು ವಿಂಗಡಣೆಯಾಗಿ ಮಾಡ್ತೀವಿ. ಈ ಕ್ಷಾರ ಮಣ್ಣು ಅಥವಾ ಸವಳು ಮಣ್ಣು ಅಂತ ತಾವೇನು ಹೇಳಿದ್ರಲ್ಲ, ಇದರ ಒಂದು ಲಕ್ಷಣಗಳು ಹೆಂಗ ಗೊತ್ತಾಗುತ್ತೆ ನಮ್ಮ ರೈತ ಬಾಂಧವರಿಗೆ ಸರ್? ಇದು ಲಕ್ಷಣವನ್ನ ನಾವು ಬರಿಗಣ್ಣಿಂದ ನೋಡ್ಕೊಂಡು ತಿಳ್ಕೊಬಹುದು. ಒಂದು, ಎರಡನೇದು ನಾನು ನಿಮ್ಗೆ ಮುಂಚೆ ಹೇಳಿದಾಗೆ ಮಣ್ಣು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಸರ್. ಹಾಗೆ ನೋಡ್ಲಿಕ್ಕೆ ಅಂತ ಹೇಳೋದಾದ್ರೆ ಸವಳು ಮಣ್ಣು ಅಂದ್ರೆ ಸವಳು ಅಂತಂದ್ರೆ ನಮ್ಗೆ ಈ ಲವಣಾಂಶ ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಯಾರಾದ್ರೂ ಈಗ ನಾವು ನೀರಾವರಿಯಲ್ಲಿ ನೀರನ್ನು ಹಾಯಿಸಿದಾಗ ಏನಪ್ಪಾ ಅಂತಂದ್ರೆ ಸ್ವಲ್ಪ ಒಣಗಿದ ತಕ್ಷಣ ಏನಪ್ಪಾ ಅಂದ್ರೆ ಭೂಮಿಯ ಮೇಲ್ಪದರದಲ್ಲಿ ಒಂದು ಬಿಳಿ ಪದರ ಕುಂತಿರುತ್ತೆ ಸರ್. ಲವಣದ ಒಂದು ಪದರ ಇರುತ್ತೆ, ಬೆಳ್ಳಗೆ ಕುಂತಿರುತ್ತೆ. ಮತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಮಣ್ಣಿನಲ್ಲಿ ಯಾವುದೇ ಒಂದು ಬೆಳೆ ಬೆಳೆದ್ರೆ ಅಷ್ಟೊಂದು ಸರಿಯಾಗಿ ಬರ್ತಿರಲ್ಲ, ಎಲೆಗಳು ಸೈಡ್ ಇಂದ ಒಣಗದಿರ್ಬೋದು. ಅಥವಾ ಯಾವ್ದಾದ್ರು ನೀವೀಗ ತರಕಾರಿ ಮಾಡ್ತೀವಿ ಅಂತ ಯಾರಾದ್ರೂ ಕೆಲವೊಬ್ರು ನಮ್ಮ ರೈತರು ನಮ್ ಕಡೆ ಬರ್ತಾರೆ ಸರ್, ಏನಂತಂದ್ರೆ ಸರ್ ತರಕಾರಿ ಹಚ್ಚಿದೀವಿ ಒಂದು ವಾರ ಆದ್ಮೇಲೆ ಎಲ್ಲ ಸೈಡ್ ಇಂದ ಒಣಗ್ತದವೆ ಸರ್ ಅಂತಂದ್ ಬರ್ತದ್ರೆ. ಸೊ ಅಂತ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ಈ ಕ್ಷಾರ ಜಾಸ್ತಿ ಇದ್ದಾಗ ಈ ಲವಣಾಂಶ ಗಿಡದಲ್ಲಿರ್ತಕ್ಕಂಥ ನೀರನ್ನೇ ಹೊರಗಡೆ ಎಳೆಯುವುದರಿಂದ ಏನಪ್ಪಾ ಅಂದ್ರೆ ಗಿಡಗಳು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಒಂದು, ಮತ್ತೆ ಅದ್ರ ಜೊತೆಗೆ ಉಪ್ಪಿನ ಪದರ ನಿಮ್ಗೆ ಹೇಳದಂಗೆ ಬೆಳ್ಳಗೆ ಇದಾಗ್ತಿರ್ತೈತೆ. ಮತ್ತೆ ಸೋಡಿಯಂ, ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಕ್ಲೋರೈಡ್ಸ್ ಮತ್ತೆ ಸಲ್ಫೇಟ್ಸ್ ಗಳು ಅಲ್ಲಿ ಜಾಸ್ತಿ ಇರ್ತವೆ. ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸಿದಾಗ ಏನಪ್ಪಾ ಅಂತಂದ್ರೆ ಅಲ್ಲಿ ರಸಸಾರ ಅನ್ನೋದು 8.5 ಕಡಿಮೆ ಇರ್ತದೆ, ಬಟ್ ಲವಣಾಂಶ ಏನಿರುತ್ತೆ ಅಂದ್ರೆ 4 dB/m² ಗಿಂತ ಜಾಸ್ತಿ ಇರುತ್ತೆ ಸರ್. ಆಮೇಲೆ ಸವಳು ಭೂಮಿಯಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಸಾವಯವ ಪ್ರಮಾಣ, ಸಾವಯವ ಇಂಗಾಲ ಅಂತ ನಾವು ಹೇಳ್ತೀವಿ, ಅದು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ ಸರ್. ಮತ್ತೆ ನಿಮ್ಗೇನಪ್ಪಾ ಅಂತಂದ್ರೆ ಸವಳು ಮತ್ತೆ ಇದರಲ್ಲಿ ಸರಾಗವಾಗಿ ನೀರು ಬಸಿದು ಹೋಗುವಂತ ಪ್ರಮೇಯ ಇರೋದಿಲ್ಲ. ಅಲ್ಲಿ ಏನಪ್ಪಾ ಅಂತಂದ್ರೆ ನೀರು ನಾವು ಬಿಟ್ಟಾಗ ಭೂಮಿಯಲ್ಲಿ ನೀರು ಆಳವಾಗಿ ಇಳಿಯೋದಿಲ್ಲ, ಸುಮ್ನೆ ಹಾಗೆ ಹರಿದು ಹೋಗ್ತಿರುತ್ತದೆ. ಆಮೇಲೆ ಮತ್ತೆ ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಕೊಂಡಂತ ಅಂಶನು ಕೂಡ ಕಡಿಮೆ ಆಗುತ್ತೆ, ಬೇರುಗಳ ಬೆಳವಣಿಗೆ ಅಲ್ಲಿ ನಿರ್ಬಂಧಿತವಾಗಿರುತ್ತೆ ಸರ್. ಸರ್, ಇಂಥ ಒಂದು ಸಮಸ್ಯೆ ಇದ್ದಾಗ ಅಂದ್ರೆ ಮಣ್ಣಿನಲ್ಲಿ ಇಂಥ ಒಂದು ಲಕ್ಷಣಗಳು ಕಂಡು ಬಂದಾಗ ಬೆಳೆಗಳಲ್ಲಿ ಯಾವ್ಯಾವ ಒಂದು ಸಮಸ್ಯೆಗಳು ಕಾಣಿಸ್ಕೊಂತವೆ? ಸರ್, ಬೆಳೆಗಳಲ್ಲಿ ಅಂದ್ರೆ ಈ ಸವಳು ಮಣ್ಣಿನಲ್ಲಿ ಏನಾಗ್ತದೆ ಅಂತಂದ್ರೆ ಈ ಸವಳು ಮಣ್ಣಲ್ಲಿ ಲವಣಾಂಶ ಜಾಸ್ತಿ ಇರೋದ್ರಿಂದ ನಾವು ಯಾವುದೇ ಒಂದು ಬೆಳೆ ಹಾಕಿದ್ರೆ ಅದರಲ್ಲಿ ಬೆಳೆಯಲ್ಲಿರತಕ್ಕಂಥ ನೀರನ್ನೇ ವಾಪಸ್ ಮತ್ತೆ ಮಣ್ಣು ಎಳ್ಕೊಂಡು ಬಿಡುತ್ತೆ ಸರ್. ಸೊ ಹಾಗಾಗಿ ನಾವು ಯಾವುದೇ ನೀರನ್ನು ಕೊಟ್ಟರು ಕೂಡ ಬೆಳೆ ಹೀರ್ಕೊಳ್ಳೋದಿಲ್ಲ. ಒಂದು, ನಾವು ಕೊಟ್ಟಿರೋ ಗೊಬ್ಬರಗಳನ್ನ ಸರಿಯಾಗಿ ತಗೊಳ್ಳೋದಿಲ್ಲ. ಎರಡನೇದು, ಮತ್ತೆ ಮೂರನೇದು ಏನಪ್ಪಾ ಅಂದ್ರೆ ಬೆಳವಣಿಗೆ ಕುಂಠಿ ತಗೊಂಡು ಬಿಡುತ್ತೆ ಸರ್. ನಾವು ನೋಡ್ತಿರ್ಬೋದು ಎಲೆಗಳು ಸೈಡಿಂದ ಅಂಚಿನಿಂದ ಒಣಕ್ಕಿಂತ ಒಣಕ್ಕಿಂತ ಬಂದ್ಬಿಟ್ಟು ಒಂದು ವಾರ ಅಥವಾ 10 ದಿನದಲ್ಲಿ ಬೆಳೆ ಸಂಪೂರ್ಣವಾಗಿ ನಾಶವಾಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಯಾವುದೇ ಒಂದು ಬೆಳೆನ ನಾವು ಬಿತ್ತನೆ ಮಾಡಿದಾಗ ಮೊಳಕೆ ಒಡೆಯುವ ಪ್ರಮಾಣ ತುಂಬಾ ಕಡಿಮೆ ಆಗ್ಬಿಡುತ್ತೆ ಸರ್. ಈಗ ಯಾವುದೇ ಒಂದು ಭೂಮಿಯಲ್ಲಿ ಅಂತ ಸಮಸ್ಯೆ ಬಂದಾಗ ನಿರ್ವಹಣೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ಸಮಸ್ಯೆಗಳು ಕಂಡು ಬಂದಾಗ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ರೈತ ಬಾಂಧವರು? ಸರ್, ಈ ಸವಳು ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಿ ಜಾಸ್ತಿ ಬಿಸಿಲು ಇರುವಂತಹ ಪ್ರದೇಶದಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಸವಳು ಮಣ್ಣು ನೀರ್ ಬಿಟ್ಟಾಗ ಮೇಲ್ಗಡೆ ಬಿಳಿ ಪದರ ಒಂದು ಆಗಿರುತ್ತೆ. ಸೊ ಅಂತ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ಆ ಮೇಲಿನ ಪದರವನ್ನ ಕೆರೆದು ಬಿಟ್ಟು ಸೈಡ್ಗೆ ಹಾಕೋದ್ರಿಂದ ಒಂದು ಇದನ್ನ ಮಾಡಬಹುದು. ಎರಡನೇದೇನಪ್ಪಾ ಅಂದ್ರೆ ಈ ಬಸಿಗಾಲುವೆಗಳು ಅಂತ ಹೇಳ್ತೀವಿ. ಉತ್ತಮವಾದ ನೀರು ನಮ್ಮ ಕಡೆಗೆ ಇತ್ತು ಅಂತಂದ್ರೆ ಈಗ ಅದ್ರ ನೀರಿನಲ್ಲಿ ಕೂಡ ಲವಣಾಂಶ ತುಂಬಾ ಇರ್ತವೆ, ಆದ್ರೆ ನಮ್ಮ ಮಣ್ಣಿಗೆ ಕಂಪೇರ್ ಮಾಡ್ಕೊಂಡ್ರೆ ನೀರಿನಲ್ಲಿ ಕಡಿಮೆ ಲವಣಾಂಶ ಇತ್ತಪ್ಪ ಅಂತಂದ್ರೆ ಆ ನೀರನ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ಈ ಬಸಿಗಾಲುವೆಗಳ ಮುಖಾಂತರ ಹರಿಸಿದಾಗ ಏನಾಗ್ತದೆ ಅಂತಂದ್ರೆ ಮಣ್ಣಲ್ಲಿರತಕ್ಕಂತ ಲವಣಗಳು ನೀರಿನಲ್ಲಿ ಕರಗಿಬಿಟ್ಟು ನಮ್ಮ ಭೂಮಿಯಿಂದ ಹೊರಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಮಾಡಬಹುದು. ಇದು ಕೆಲವೊಬ್ಬ ರೈತರಿಗೆ ಇದನ್ನ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಸರ್. ಸೊ ಹಾಗಾಗಿ ಇನ್ನೂ ಕೆಲವೊಂದು ನಿರ್ವಹಣೆ ಕ್ರಮಗಳು ಅಂತಂದ್ರೆ ಆ ಭೂಮಿಗೆ ಯಾವ ಒಂದು ಬೆಳೆ ಸೂಕ್ತ ಅಂತ ನೋಡ್ಕೋಬೇಕಾಗುತ್ತೆ ಸರ್. ಆ ರೀತಿ ಬೆಳೆ ಸೂಕ್ತ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಈಗ ಕೆಲವೊಂದು ಬೆಳೆಗಳು ಲವಣ ಜಾಸ್ತಿ ಇದ್ರೂ ಕೂಡ ತಡ್ಕೊಳುವಂತ ಶಕ್ತಿ ಇರುತ್ತೆ. ಈ ಭತ್ತ ಇರ್ಬೋದು, ಹತ್ತಿ ಇರ್ಬೋದು, ಮತ್ತೆ ಕಬ್ಬು, ತೆಂಗು ಬೆಳೆ ಏನಿರುತ್ತೆ ಅವು ಎಲ್ಲ ಏನಪ್ಪಾ ಅಂತಂದ್ರೆ ಈ ಲವಣವನ್ನ ಸ್ವಲ್ಪ ಮಟ್ಟಿಗೆ ತಡ್ಕೊಳುವಂತ ಶಕ್ತಿ ಇರುತ್ತೆ. ಆ ತರದ ಬೆಳೆಗಳಿಗೆ ಹೋಗೋದ್ರಿಂದ ಅಲ್ಲಿ ನಿರ್ವಹಣೆಯನ್ನು ಮಾಡಬಹುದು. ಮತ್ತೆ ಕೆಲವೊಂದು ಬೆಳೆಗಳೇನಪ್ಪಾ ಅಂತಂದ್ರೆ ಲವಣಕ್ಕೆ ವಿರುದ್ಧವಾಗಿ ಇರ್ತವೆ ಸರ್. ಸ್ವಲ್ಪ ಲವಣ ಇದ್ರೂ ಕೂಡ ಅವು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತವು ಏನಂತಂದ್ರೆ ಈ ದ್ವಿದಳ ಧಾನ್ಯದ ಬೆಳೆಗಳಿರ್ತವೆ, ಕೆಲವೊಂದು ಅಲಸಂದೆ ಇರ್ಬೋದು, ಉದ್ದು ಇರ್ಬೋದು, ಈ ತರದವು ಮತ್ತೆ ಬೇರೆ ಬೇರೆ ಬೆಳೆಗಳಿರ್ತವೆ. ಅಂತವುಗಳನ್ನ ನಾವಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿ ಬೆಳವಣಿಗೆ ಕೂಡ ನಾವು ಮಾಡ್ಕೋಬಹುದು ಸರ್. ಅಂದ್ರೆ ಮಣ್ಣಿನ ಗುಣಧರ್ಮಕ್ಕೆ ತಕ್ಕಂತೆ ನಾವು ಬೆಳೆನ ಆಯ್ಕೆ ಮಾಡಬೇಕಾಗುತ್ತೆ. ಹೌದು ಸರ್. ಆಮೇಲೆ ನಮ್ಗೆ ಅವಾಗಲೇ ಇನ್ನೊಂದು ಹೇಳಿದೆ ಸರ್, ನಮಗೆ ಕ್ಷಾರ ಮಣ್ಣಿನ ಒಂದು ಗುಣಧರ್ಮನೂ ಬೇರೆ ತರ ಇರುತ್ತೆ ಸರ್. ನಾನು ಈ ವರ್ಷದವರೆಗೂ ಸವಳು ಮಣ್ಣಿಂದ ಹೇಳಿದೆ. ಕ್ಷಾರ ಮಣ್ಣಿನಲ್ಲಿ ಏನಾಗ್ತಪ್ಪ ಅಂತಂದ್ರೆ ಈ ಲವಣಾಂಶ ಕಡಿಮೆ ಇರುತ್ತೆ, ಆದ್ರೆ ಸೋಡಿಯಂ ಅಂಶ ಅನ್ನೋದನ್ನು ಜಾಸ್ತಿ ಇರುತ್ತೆ. ಸೊ ಅಂತ ಸಮಯದಲ್ಲಿ ನಾವೇನಪ್ಪಾ ಅಂತಂದ್ರೆ ಮಣ್ಣಿಗೆ ಜಿಪ್ಸಮ್ ಅಂತ ಬರುತ್ತೆ, ಕ್ಷಾರ ಮಣ್ಣಿಗೆ ಎಸ್ಪೆಷಲಿ. ಈ ಜಿಪ್ಸಮ್ನ ಬಳಸೋದ್ರಿಂದ ಏನಪ್ಪಾ ಅಂತಂದ್ರೆ ಆ ಕ್ಷಾರ ಮಣ್ಣನ್ನ ನಾವು ನಿರ್ವಹಣೆ ಮಾಡಬಹುದು. ಈ ಕ್ಷಾರ ಮಣ್ಣಿನ ಗುಣಧರ್ಮಗಳು ಹೆಂಗಿರ್ತವೆ ಅಂತಂದ್ರೆ ಫುಲ್ ಬ್ಲಾಕ್ ಸಾಯಿಲ್ ಇರುತ್ತೆ ಸರ್, ಕಪ್ಪು ಇದಾಗಿರುತ್ತೆ. ಅದನ್ನ ಕ್ಯಾಟ್ ಕ್ಲೇಸ್ ಕೂಡ ಅಂತ ಅಂತಾರೆ ಸರ್. ಅದನ್ನ ನಾವು ಉಳುಮೆ ಮಾಡಿದಾಗ ಏನಪ್ಪಾ ಅಂತಂದ್ರೆ ಮಿಂಚುತ್ತಿರುತ್ತೆ. ಸೊ ಅಂತ ಸಮಯದಲ್ಲಿ ಕಪ್ಪು ಮಣ್ಣು ತುಂಬಾ ಜಾಸ್ತಿ ಇರ್ತದೆ. ನಮಗೆ ಕಲ್ಟಿವೇಷನ್ ಮಾಡ್ಲಿಕ್ಕೆ ಬಹಳ ಹೆವಿ ಅನ್ಸುತ್ತೆ ಸರ್. ಅದು ಕೆಲವೊಂದು ಪ್ರದೇಶದಲ್ಲಿ ಕಪ್ಪು ಮಣ್ಣಲ್ಲಿ ಕೆಲವೊಂದು ಟ್ರಾಕ್ಟರ್ಗಳು ಹೊಡೆಯೋರು ಬರಂಗಿಲ್ಲ ಸರ್. ಅಂತದಕ್ಕೆ ಏನಪ್ಪಾ ಅಂತಂದ್ರೆ ಈ ಜಿಪ್ಸಮ್ನ ಬಳಸೋದಿರ್ಬೋದು, ಮತ್ತೆ ಸಾವಯವ ಗೊಬ್ಬರಗಳು, ಇದು ಒಂದು ಅತಿ ಮುಖ್ಯವಾದ ಅಂಶ ಸರ್. ಸಾವಯವ ಗೊಬ್ಬರಗಳನ್ನ ನಾವು ಎಷ್ಟು ಚೆನ್ನಾಗಿ ಬಳಸ್ತೀವಲ್ಲ ಅಷ್ಟು ಚೆನ್ನಾಗಿ ನಾವೇನಪ್ಪಾ ಅಂತಂದ್ರೆ ಈ ಮಣ್ಣುಗಳನ್ನ ನಾವು ನಿರ್ವಹಣೆ ಮಾಡ್ಕೋಬಹುದು ಸರ್. ಆಮೇಲೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವೇನಪ್ಪಾ ಸಾರಜನಕ ಮತ್ತೆ ರಂಜಕದ ಒಂದು ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ ಸರ್ ಇಂಥ ಮಣ್ಣಿನಲ್ಲಿ. ಈ ಕ್ಷಾರ ಮಣ್ಣು, ಸವಳು ಮಣ್ಣು ಈ ತರ ಆಗ್ಲಿಕ್ಕೆ ಈ ಹೆಚ್ಚಾಗಿ ನೀರು ಹರಿಸೋದ್ರಿಂದ ಆಗುತ್ತಂತ ಕೆಲವರು ಹೇಳ್ತಾರೆ. ಈಗ ಭತ್ತದಲ್ಲಿ ನಮ್ಮ ರೈತರು ಸುಮಾರು ಒಂದು 6-7 ಇಂಚಿನಷ್ಟು ನೀರು ನಿಲ್ಲಿಸ್ತಾರೆ. ಬರೀ ಭತ್ತನೇ ಬೆಳೀತಿದ್ರೆ ಈ ತರ ಮಣ್ಣು ಸವಳಾಗುತ್ತೆ ಅನ್ನೋ ಮಾತು ನಾವು ಕೇಳಿದೀವಿ ಸರ್. ಹೌದು ಸರ್. ಈಗ ನಮ್ಮ ಕೃಷಿಯಲ್ಲಿ ಯಾವುದೇ ನೀರನ್ನ ಬಳಸ್ತೀವಿ ಅಂದ್ರೆ ಆ ನೀರಿನ ಗುಣಧರ್ಮವನ್ನು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಈಗ ನಾವು ನೀರಿನಲ್ಲಿ ಅತಿ ಹೆಚ್ಚು ಲವಣಾಂಶ ಇರತಕ್ಕಂಥ ನೀರನ್ನ ಬಳಸಿದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ನೀರಿನಲ್ಲಿರತಕ್ಕಂಥ ಲವಣಾಂಶಗಳು ನಮ್ಮ ಭೂಮಿಯಲ್ಲಿ ಡಿಪಾಸಿಷನ್ ಹಾಕೋಂತ ಹೋಗ್ತದೆ ಸರ್. ಹಾಗೆ ಕುತ್ಕೋತ ಹೋಗ್ತೇವೆ ವರ್ಷಾನು ವರ್ಷಗಟ್ಟಲೆ ನಾವು ಬಳಸಿದಾಗ. ಆಮೇಲೆ ಈ ಕೆಲವೊಂದು ಪ್ರದೇಶದಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ಏನಾಗ್ತದೆ ಅಂತಂದ್ರೆ ನಾವು ಮಣ್ಣಿಗೆ ನೀರು ಕೊಟ್ಟಾಗ ಎಲ್ಲ ಆವಿಯಾಗಿ ಹೋಗ್ತಿರುತ್ತೆ. ಅದರಲ್ಲಿ ಲವಣಾಂಶ ಜಾಸ್ತಿ ಇದ್ದಾಗ ಏನಪ್ಪಾ ಅಂದ್ರೆ ಬರೀ ನೀರು ಆವಿಯಾಗಿ ಭೂಮಿಯಲ್ಲಿ ಲವಣಾಂಶವನ್ನ ಬಿಟ್ಕೊಂಡು ಹೋಗ್ತಿರ್ತವೆ. ಇದು ಒಂದು. ಮತ್ತೆ ನಾವು ಬಳಸುವಂತ ರಾಸಾಯನಿಕ ಗೊಬ್ಬರಗಳಲ್ಲಿ ಲವಣಗಳು ಜಾಸ್ತಿ ಇರ್ತವೆ ಸರ್. ಅಂತ ಸಮಯದಲ್ಲಿ ನಾವು ಯಥೇಚ್ಛವಾಗಿ ರಸಗೊಬ್ಬರಗಳನ್ನು ಬಳಸಿದಾಗ ಕೂಡ ಅಂತ ಪ್ರದೇಶದಲ್ಲಿ ಡಿಪಾಸಿಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀರನ್ನ ಬಳಸೋಕಿನ ಮುಂಚೆ ನೀರಿನ ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ ಸರ್. ಆಮೇಲೆ ನಿರ್ವಹಣೆ ಮಾಡೋದು, ಆ ಭೂಮಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೊಡಬೇಕಾಗ್ತದೆ. ಅತಿ ಹೆಚ್ಚಾಗಿ ನಾವು ನೀರನ್ನ ಕೊಟ್ರೆ ಮತ್ತೇನಪ್ಪಾ ಅಂತಂದ್ರೆ ಈ ಲವಣಗಳನ್ನ ಭೂಮಿಗೆ ಮತ್ತೊಮ್ಮೆ ಆಡ್ ಮಾಡಿದಂಗಾಗ್ತದೆ. ಸೊ ಹಾಗಾಗಿ ನೀರಾವರಿ ಮಾಡಬೇಕಾದ್ರೂ ಕೂಡ ನಾವು ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಯಾವುದೇ ಒಂದು ಬೆಳೆ ಬೆಳಿಬೇಕಂದ್ರೆ ಒಂದು ನೀರಿನ ಪರೀಕ್ಷೆ ಮತ್ತು ಮಣ್ಣಿನ ಪರೀಕ್ಷೆ ಬಹಳ ಮಹತ್ವ ಅಂತ ಹೇಳ್ತೀರಿ. ಹೌದು ಸರ್, ಕಂಪಲ್ಸರಿ. ಯಾವುದೇ ಒಂದು ಬೆಳೆಗಳನ್ನ ಮಾಡಬೇಕಾದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಬೆದ್ಲು ಪ್ರದೇಶದಲ್ಲಿ 2-3 ವರ್ಷಕ್ಕೊಮ್ಮೆ ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಬೇಕಾಗ್ತಿರುತ್ತೆ. ಮತ್ತೆ ನೀರಾವರಿ ಪ್ರದೇಶದಲ್ಲಿ ಪ್ರತಿ ಬೆಳೆಗೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡ್ರೆ ಸಾಕಾಗ್ತದೆ ಸರ್. ನಾವು ಏನ್ ಹೇಳಿದಪ್ಪ ಅಂತಂದ್ರೆ ಅಟ್ಲೀಸ್ಟ್ ಮಣ್ಣಿನಲ್ಲಿ ಈ ರಸಸಾರ ಮತ್ತೆ ಲವಣಾಂಶ ಇವೆರಡನ್ನ ನೀವು ದಯವಿಟ್ಟು ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಮತ್ತೆ ಎಲ್ಲಾ ರೈತರಿಗೂ ಕೇಳ್ಕೊಂತಿದ್ದೀನಿ. ಇನ್ನೊಂದು ತಾವ್ ಹೇಳಿದ್ರೆ ಆಮ್ಲ ಮಣ್ಣು ಅಂತಂತೇಳಿ, ಇದರ ಒಂದು ಲಕ್ಷಣಗಳು ಹೆಂಗಿರ್ತವೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ರೈತರು? ಸರ್, ಆಮ್ಲ ಮಣ್ಣು ಅಂತಂದ್ರೆ ಇದು ಎಲ್ಲಾ ಪ್ರದೇಶದಲ್ಲಿ ಕಂಡು ಬರಲ್ಲ ಸರ್. ಎಲ್ಲಿ ಜಾಸ್ತಿ ಮಳೆ ಬೀಳುವಂತ ಪ್ರದೇಶ ಇರುತ್ತೆ ಅಂತ ಸಮಯದಲ್ಲಿ ಈ ಆಮ್ಲ ಮಣ್ಣು ಅಥವಾ ಹುಳಿ ಮಣ್ಣು ಅಂತಂದು ಹೇಳ್ತೀವಿ ನಾವು, ಅದು ಕಂಡು ಬರುತ್ತವೆ. ಯಾಕೆ ಆ ರೀತಿ ಆಗ್ತವೆ ಅಂತಂದ್ರೆ, ಯಥೇಚ್ಛವಾಗಿ ಮಳೆ ಬೀಳುವಂತ ಪ್ರದೇಶದಲ್ಲಿ ಏನಾಗ್ತದೆ ಅಂತಂದ್ರೆ ಭೂಮಿಯಲ್ಲಿರತಕ್ಕಂತ ಈ ಲವಣಗಳು, ಕೆಲವೊಂದು ಈ ಮೆಗ್ನೀಷಿಯಂ ಇರಬಹುದು, ಸೋಡಿಯಂ ಇರಬಹುದು ಅಥವಾ ಕ್ಯಾಲ್ಸಿಯಂ ಇರಬಹುದು, ಇವೆಲ್ಲ ಏನಾಗ್ತವೆ ಅಂತಂದ್ರೆ ಲೀಚ್ ಔಟ್ ಆಗ್ಬಿಟ್ಟು ಅಂದ್ರೆ ಭೂಮಿಯ ಪದರದಿಂದ ಹೊರಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ ಒಂದು ಬೇಸಿಕ್ ಮಟೀರಿಯಲ್ ಎಲ್ಲ ಕೆಳಗಡೆ ಹೋಗೋದ್ರಿಂದ ಅಲ್ಲಿ ಈ ಒಂದು ಹುಳಿ ಮಣ್ಣು ಅಥವಾ ಆಮ್ಲ ಮಣ್ಣು ಡೆವಲಪ್ ಆಗುವಂತ ಚಾನ್ಸಸ್ ಇರುತ್ತೆ ಸರ್. ನಮ್ಗೆ ಎಸ್ಪೆಷಲಿ ಎಲ್ಲಿ ಅಂತಂದ್ರೆ ಈ ಮಲೆನಾಡುಗಳಲ್ಲಿ ಈ ಒಂದು ಲಕ್ಷಣ ಕಂಡು ಬರ್ತವೆ ಸರ್ ಭೂಮಿಯಲ್ಲಿ. ಹುಳಿ ಮಣ್ಣಿನ ಲಕ್ಷಣಗಳು ಅಂತಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಕೆಂಪು ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತ ಹೇಳ್ತೀವಿ ಅಂತ ಅದನ್ನ ನಾವು ಹೇಳ್ಬೋದು. ಇದರಿಂದ ಆಗುವಂತ ದುಷ್ಪರಿಣಾಮಗಳು ಅಂತಂದ್ರೆ ಬೀಜ ಸರಿಯಾಗಿ ಮೊಳಕೆ ಒಡೆದೇ ಇರಬಹುದು, ಅಥವಾ ನಾವು ಕೊಟ್ಟಿರಂತ ಗೊಬ್ಬರ ಕೆಲವೊಂದ್ಸರಿ ಏನಪ್ಪಾ ಅಂತಂದ್ರೆ ಗಿಡಗಳಿಗೆ ತಗೊಳುವಂತ ಶಕ್ತಿ ಇರೋದಿಲ್ಲ, ಮತ್ತೆ ಕೆಲವೊಂದು ಬೆಳೆಗಳು ಏನಾಗ್ತವೆ ಅಂತಂದ್ರೆ ಬೇರುಗಳ ನಿರ್ಬಂಧ ಆಗ್ಬಿಡುತ್ತೆ ಸರ್, ಸರಿಯಾಗಿ ಬೇರುಗಳು ಬಿಡೋದಿಲ್ಲ, ಮತ್ತೆ ಕೆಲವೊಂದು ಪೋಷಕಾಂಶಗಳ ಕೊರತೆ ಕಂಡುಬರುತ್ತೆ. ಎಸ್ಪೆಷಲಿ ಪೊಟ್ಯಾಶ್ ಇರ್ಬೋದು, ಸೋಡಿಯಂ ಇರ್ಬೋದು, ಇಂಥವು ಏನಪ್ಪಾ ಅಂತಂದ್ರೆ ಆ ಮಣ್ಣಿನಲ್ಲಿ ಇರೋದಿಲ್ಲ, ಅದು ಕೊರತೆ ತುಂಬಾ ಜಾಸ್ತಿ ಕಂಡು ಬರುತ್ತೆ ಸರ್. ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್? ಸರ್, ನಿರ್ವಹಣೆ ಅಂತಂದ್ರೆ ಈ ಕ್ಷಾರ ಮಣ್ಣಿನಲ್ಲಿ ಏನಪ್ಪಾ ಅಂದ್ರೆ ನಾವು ಜಿಪ್ಸಮ್ ಅಂತ ಬಳಸ್ತೀವಿ ಅಂತಂದೆ. ಅದರ ವಿರುದ್ಧವಾಗಿ ನಾವೇನಪ್ಪಾ ಅಂತಂದ್ರೆ ಆಮ್ಲ ಮಣ್ಣಿಗೆ ಈ ಒಂದು ಸುಣ್ಣವನ್ನ ಬಳಸ್ತಾರೆ. ಯಥೇಚ್ಛವಾಗಿ ನಾವು ಈಗ ಮಲೆನಾಡಿನೆಲ್ಲ ನೋಡಬಹುದು, ಅಡಿಕೆಗೆ ಅದಕ್ಕೆಲ್ಲ ಸುಣ್ಣವನ್ನ ಹಾಕ್ತಿರ್ತಾರೆ. ಸೊ ಈ ಸುಣ್ಣವನ್ನ ಹಾಕೋದ್ರಿಂದ ಏನಪ್ಪಾ ಅಂತಂದ್ರೆ ಮಣ್ಣಿನ ಒಂದು ಈ ಒಂದು ಆಮ್ಲೀತಿಯನ್ನ ಕಡಿಮೆ ಮಾಡಬಹುದು. ಮತ್ತೆ ಗೊಬ್ಬರಗಳ ಬಳಕೆ ಮಾಡಬೇಕಾದ್ರೆ ಸಾರ್ವಜನಿಕಯುಕ್ತ ಗೊಬ್ಬರಗಳಲ್ಲಿ ನಾವೇನಪ್ಪಾ ಅಂತಂದ್ರೆ ಅಮೋನಿಯಾ ಫಾರ್ಮಿಂಗ್ ಫರ್ಟಿಲೈಸರ್ಸ್ ಮತ್ತೆ ಅಮೋನಿಯಾ ಕಂಟೈನಿಂಗ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ. ಈ ಅಮೋನಿಯಾ ಕಂಟೈನಿಂಗ್ ಫರ್ಟಿಲೈಸರ್ಸ್ ಅನ್ನ ನಾವು ಜಾಸ್ತಿ ಬಳಸಿದಾಗ ಈ ಆಮ್ಲೀತಿಯ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಗೊಬ್ಬರಗಳ ಆಯ್ಕೆನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಈಗ ಅಲ್ಯೂಮಿನಿಯಂ ಇರಬಹುದು ಅಥವಾ ಕಬ್ಬಿಣ, ಮ್ಯಾಂಗನೀಸ್ ಇಂತ ಪೋಷಕಾಂಶಗಳು ಹೆಚ್ಚಾಗಿರ್ತವೆ. ಸೊ ಹಾಗಾಗಿ ಅಂತ ಪೋಷಕಾಂಶಗಳ ಮತ್ತೊಮ್ಮೆ ಅಲ್ಲಿ ಕೊಡುವಂತ ಅವಶ್ಯಕತೆ ಇರುವುದಿಲ್ಲ. ಈ ತರದ ಒಂದು ವ್ಯವಸ್ಥೆನ ನಾವು ಅಳವಡಿಸಿಕೊಳ್ಳೋದ್ರಿಂದ ಇದನ್ನು ನಿರ್ವಹಣೆ ಮಾಡಬಹುದು ಸರ್. ಸಾಕಷ್ಟು ಮಾಹಿತಿಯನ್ನ ತಾವು ಮಣ್ಣಿನ ಬಗ್ಗೆ, ಕ್ಷಾರ ಸೌಳ ಮತ್ತೆ ಆಮ್ಲೀಯ ಮಣ್ಣಿನ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅವರು ತಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ನಮ್ಮ ರೈತ ಬಾಂಧವರು ಮಾಹಿತಿಯನ್ನು ಪಡ್ಕೋಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಮಣ್ಣಿನ ಗುಣಧರ್ಮಗಳ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಹೆಚ್ಎಂ ಸಣ್ಣಗೌಡರು ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗ್ನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಮತ್ತು ಇನ್ನು ಯಾವ್ದಂದ್ರೆ ನಕಾರಾತ್ಮಕ ಧಾನ್ಯ. ನಕಾರಾತ್ಮಕ ಧಾನ್ಯಗಳು ಅಂತಂದ್ರೆ ಇವುಗಳಲ್ಲಿ ಗೋಧಿ ಮತ್ತು ಅಕ್ಕಿ ಇವೆರಡನ್ನು ನಕಾರಾತ್ಮಕ ಧಾನ್ಯಗಳು. ನಕಾರಾತ್ಮಕ ಧಾನ್ಯ ಅಂದ್ರೆ ಅದೇ ನೆಗೆಟಿವ್ ಮಿಲ್ಲೆಟ್ ಅಂತ ಹೇಳ್ತೀವಿ. ಪ್ರತಿದಿನ ಇವುಗಳನ್ನ ನಾವು ಸೇವಿಸ್ತಾ ಹೋದಂಗ ಏನಾಗುತ್ತಂದ್ರೆ ನಮ್ಮ ದೇಹದ ತೂಕ ಹೆಚ್ಚಾಗುತ್ತೆ, ಆಮೇಲೆ ಏನು ಬಜ್ಜು ಮೈ ಬರುತ್ತೆ, ಆಮೇಲೆ ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತೆ, ಮುಂತಾದ ರೋಗಗಳನ್ನ ನಾವು ನೋಡಬಹುದು. ಇವು ನಕಾರಾತ್ಮಕ ಧಾನ್ಯಗಳಂತ ಹೇಳ್ತೀವಿ. ಇನ್ನು ಧನಾತ್ಮಕ ಧಾನ್ಯ, ಧನಾತ್ಮಕ ಧಾನ್ಯದಲ್ಲಿ ಯಾವಂದ್ರೆ ಪಾಸಿಟಿವ್ ಮಿಲ್ಲೆಟ್ಸ್, ಇವುಗಳಲ್ಲಿ ಯಾವಂದ್ರೆ ನವಣೆ, ಬರಗು, ಸಾಮೆ, ಊದಲು ಮತ್ತು ಕೊರ್ಲೆ, ಐದು ಧನಾತ್ಮಕ ಧಾನ್ಯಗಳು. ಈಗ ಈ ಒಂದು ಸಿರಿಧಾನ್ಯಗಳಲ್ಲಿ ತಟಸ್ಥ ಮತ್ತು ಧನಾತ್ಮಕ ಒಂದು ಧಾನ್ಯಗಳು ಅಂತ ಯಾಕೆ ವಿಂಗಡಣೆ ಮಾಡಿದ್ದಾರೆ? ಅವುಗಳ ವೈದ್ಯಕೀಯ ಗುಣಲಕ್ಷಣಗಳ ಮೇಲೆ. ಆಮೇಲೆ ಇನ್ನೊಂದೇನಂತಂದ್ರೆ ಅವು ಬೆಳೀತಕ್ಕಂತ ಹವಾಮಾನ ಮತ್ತು ಮಣ್ಣು ಏನು ಹವಾಗುಣದ ಅವುಗಳ ಮೇಲೆ ಕೂಡ ನಾವು ವಿಂಗಡಣೆ ಮಾಡಿರೋದು. ಇವೆಲ್ಲ ಏನು ಧಾನ್ಯಗಳನ್ನ ನಾವು ಕೆಟ್ಟ ಹವಾಮಾನಗಳಲ್ಲಿ ಕೂಡ ನಾವು ಬೆಳೆಯಬಹುದು. ಆಮೇಲೆ ಏನು ಡ್ರೈಲ್ಯಾಂಡ್ ಅಂತ ಹೇಳ್ತೀವಿ, ಒಣ ಬೇಸಾಯ, ಒಣ ಪ್ರದೇಶಗಳಲ್ಲಿ ಕೂಡ ನಾವು ಈ ಧಾನ್ಯಗಳನ್ನ ಬೆಳೆಯಬಹುದು. ಆಮೇಲೆ ಅದರದ್ದು ಹುಲ್ಲುಗಳ ಗುಂಪು ಅಂತ ನಾವು ಹೇಳಿದ್ವಿ. ಹುಲ್ಲುಗಳ ಗುಂಪು ಅಂದ್ರೆ ನೋಡೋದಕ್ಕೆ ಎಲ್ಲ ಒಂದೇ ತರ ಅನ್ಸುತ್ತೆ, ಬಟ್ ಅದಕ್ಕೆ ತನ್ನದೇ ಆದಂತ ಒಂದು ಶೈಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಅದ್ರ ವೈದ್ಯಕೀಯ ಗುಣಲಕ್ಷಣಗಳು ಮತ್ತೆ ಏನು ರೋಗಗಳ ನಿಯಂತ್ರಿಸುವ ಗುಣಲಕ್ಷಣಗಳು ಇರೋದ್ರಿಂದ ಅವುಗಳ ಮೇಲೆ ನಾವು ವಿಂಗಡಣೆ ಮಾಡಿರೋದು. ಈ ಸಿರಿಧಾನ್ಯಗಳನ್ನ ನಾವು ದಿನನಿತ್ಯ ನಮ್ಮ ಒಂದು ಊಟದಲ್ಲಿ ಬಳಸ್ಬೇಕಂತಂದ್ರೆ ಯಾವ ರೀತಿ ಬಳಸ್ಬೋದು ಅಂತ ಹೇಳಿ? ಯಾವ ರೀತಿ ಬಳಸ್ಬೇಕಂತಂದ್ರೆ ಇವಾಗ ನೀವು ಅಡಿಗೆ ಮಾಡುವ ಮುನ್ನ 4-6 ಗಂಟೆಗಳ ಮುನ್ನ ಏನ್ ಮಾಡ್ಬೇಕು, ಈ ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿಡ್ಬೇಕು. ಒಂದು ಇನ್ನೊಂದು ಆ ನೆನೆಸಿಟ್ಟಿರ್ತಕ್ಕಂತ ಧಾನ್ಯಗಳಿಂದ ನೀವು ಉಪ್ಪಿಟ್ಟು ಮಾಡ್ಬೋದು, ಸಿಹಿ ತಿಂಡಿಗಳನ್ನ ಮಾಡಿಕೊಂಡು ಆಲ್ರೆಡಿ ನೀವು ಮುಂಚೆನೆ ಅವನ್ನೆಲ್ಲ ಮಾಡಿ ಶೇಖರ್ಸ್ ಇಟ್ಕೊಂಡಿರ್ಬಹುದು. ಅಟ್ಲೀಸ್ಟ್ ದಿನಕ್ಕೆ ಒಂದ್ಸತಿ ಆದ್ರೂ ಒಂದು ಉಂಡೆ ತಿನ್ಬಹುದು, ಸಜ್ಜಿ ಉಂಡೆ ಆಗ್ಲಿ ಅಥವಾ ನವಣೆ ಉಂಡೆ ಆಗ್ಲಿ. ನವಣೆ ಅನ್ನ ಅಂತೂ ತುಂಬಾ ಒಳ್ಳೇದು, ಏನಿಲ್ಲ ಅಂದ್ರೆ ದಿನಕ್ಕೆ ಒಂದು ಬಾರಿ ಆದ್ರೆ ನವಣೆ ಅನ್ನನ ಊಟ ಮಾಡ್ಬೇಕು. ಈಗ ರಾಗಿಯಲ್ಲಿ ಏನೇನು ಉತ್ಪನ್ನಗಳನ್ನ ನಾವು ಮಾಡಿ ಮಾರಾಟ ಮಾಡಬಹುದು, ಜೊತೆಗೆ ನಾವು ಸೇವನೆ ಮಾಡಬಹುದು ಮನೆ ಒಂದು ಬಳಕೆಯಲ್ಲಿ ಊಟದಲ್ಲಿ? ರಾಗಿಯಲ್ಲಿ ಮುದ್ದೆ ಮಾಡ್ತಾರೆ, ಆಮೇಲೆ ಇನ್ನೇನು ರಾಗಿ ರೊಟ್ಟಿ ಮಾಡ್ತಾರೆ, ಆಮೇಲೆ ರಾಗಿ ಅಂಬ್ಲಿ ಅಂತ ಮಾಡ್ತಾರೆ. ರಾಗಿ ಅಂಬ್ಲಿಯಲ್ಲಿ ಏನು ಸಿಹಿ ಅಂಬ್ಲಿ ಅಂತ ಮಾಡ್ತಾರೆ ಅಥವಾ ರಾಗಿ ಖೀರ್ ಅಂತ ಮಾಡ್ತಾರೆ. ಇವನ್ನೆಲ್ಲ ನಾವು ಮಾಡ್ಬೋದು. ಈಗ ನವಣೆ ಅಕ್ಕಿಯಲ್ಲಿ ಅಂತಂದ್ರೆ ಏನೇನ್ ಮಾಡ್ಬೋದು ಅಂತ ಹೇಳ್ತೀರಾ? ನವಣೆ ಅಕ್ಕಿಯಲ್ಲಿ ನವಣೆ ಅನ್ನ ಮಾಡ್ತೀವಿ, ಆಮೇಲೆ ನವಣೆನ ಏನು ಉಂಡೆ ಅಂತ ಮಾಡ್ತಾರೆ. ಅದನ್ನ ನಾವು ನೆನೆಸ್ಬಿಟ್ಟು ಒಣಗಿಸಿ ಆಮೇಲೆ ಉರಿದು ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಅದನ್ನ ರುಬ್ಬಿಕೊಂಡು ಉಂಡೆ ಮಾಡ್ತಾರೆ. ಅದು ನವಣೆ ಉಂಡೆನ ತಿಂದ್ರೆ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡುತ್ತೆ. ನವಣಕ್ಕಿ ಉಪ್ಪಿಟ್ಟು ಮಾಡಬಹುದು, ಆಮೇಲೆ ನವಣೆ ಪೊಂಗಲ್ ಅಂತ ಮಾಡ್ತಾರೆ, ಖಾರ ಪೊಂಗಲ್ ಮಾಡ್ತಾರೆ, ಸ್ವೀಟ್ ಪೊಂಗಲ್ ಅಂತ ಮಾಡ್ತಾರೆ. ಸೊ ಈ ತರ ನಮ್ಗೆ ರುಚಿಕಟ್ಟಾದ ಅಡುಗೆಗಳನ್ನ ನಾವು ಮಾಡಿಕೊಂಡು ಜೊತೆಗೆ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬೇಕಂತ ಹೇಳ್ತೀನಿ. ಈಗ ಬರಗು ಅಂತಂದ್ರೆ ಇದನ್ನ ಯಾವ ರೀತಿ ನಾವು ಬಳಸಬಹುದು ಅಂತ ಹೇಳ್ತೀರಾ? ಬರಗು ಕೂಡ ಹಂಗೆ, ಬರಗುನ ಏನು ಇದನ್ ಮಾಡ್ತಾರೆ ಉಂಡೆನ್ ಮಾಡ್ತಾರೆ, ಅದ್ರದ್ದು ಉಪ್ಪಿಟ್ಟು ಮಾಡ್ತಾರೆ. ಬರಗು ಮತ್ತು ಕೋರ್ಲದು ಉಪ್ಪಿಟ್ಟು ಮಾಡ್ಕೊಂಡು ಊಟ ಮಾಡ್ತಾರೆ. ಈಗ ಬೆಳೆದಂತ ರೈತರು ಈ ಒಂದು ಸಿರಿಧಾನ್ಯಗಳನ್ನ ಈಗ ಬೇರೆಯವರಿಗೆ ಮಾರಾಟ ಮಾಡ್ಬೇಕಂತಂದ್ರೆ ನೇರವಾಗಿ ನಾವು ಈಗ ಬರಗು, ಆರ್ಕ, ಈ ಸಾಮೆ, ರಾಗಿ ಬೆಳೆದಂತವನ್ನ ಅದರಲ್ಲಿ ಏನೇನು ಮೂಲವರ್ಧಿತ ಉತ್ಪನ್ನಗಳು ಮಾಡಿ ಮಾರಾಟ ಮಾಡಬಹುದು ಅಂತ ಹೇಳ್ತಾರೆ? ರಾಗಿಯಿಂದ ರಾಗಿ ಹಿಟ್ಟು ಮಾಡಬಹುದು, ಆಮೇಲೆ ಅದನ್ನ ನಾವು ಪ್ಯಾಕೆಟ್ ಮಾಡಿ ಮಾರಾಟ ಮಾಡಬಹುದು. ಆಮೇಲೆ ಅಕ್ಕಿನೂ ಅಷ್ಟೇ, ಅಕ್ಕಿನ ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತಾರೆ. ಏನು ಇವಾಗ ಅಂಗಡಿಗಳಲ್ಲೆಲ್ಲ ಸಾಮೆ ಹಪ್ಪಳ ಅಂತ ಸಿಗುತ್ತೆ, ಕೊರ್ಲೆ ಹಪ್ಪಳ ಅಂತ ಸಿಗುತ್ತೆ, ಆಮೇಲೆ ಕೊರ್ಲೆ ಪುಡಿ ಅಂತ ಸಿಗುತ್ತೆ. ಅಂದ್ರೆ ಸಾಕಷ್ಟು ನಮಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಉತ್ಪನ್ನಗಳನ್ನ ಈ ಒಂದು ಸಿರಿಧಾನ್ಯದಲ್ಲಿ ಮಾಡಿ ಮಾರಾಟ ಮಾಡೋದ್ರಿಂದ ಹೆಚ್ಚು ಲಾಭ ಗಳಿಸಬಹುದು ನಮ್ಮ ರೈತರು ಅಂತ ಹೇಳಿ. ಲಾಭ ಗಳಿಸಬಹುದು. ಈಗ ಇಷ್ಟು ದಿನ ಎಲ್ಲ ನಾವು ಈಗ ಜೋಳ, ಗೋಧಿ, ಈಗ ಪ್ರತಿನಿತ್ಯ ವೈಟ್ ರೈಸ್ ಅಂತ ಏನ್ ಹೇಳ್ತೀವಿ ನಾವು, ನೆಲ್ಲಕ್ಕಿ ಭತ್ತದಿಂದ ಬಂದಿರತಕ್ಕಂತ ಅಕ್ಕಿಯನ್ನೇ ನಾವು ಊಟ ಮಾಡ್ಕೊಂತ ಜೀವನ ಸಾಗಿಸ್ತಾ ಬಂದಿದ್ದೇವೆ ಇಷ್ಟು ದಿನ. ಈಗ ನಮಗೆ ಈ ಸಿರಿಧಾನ್ಯಗಳು ಸಾಕಷ್ಟು ಬೇಕು ಅಂತ ಹೇಳಿ ಇವತ್ತಿನ ದಿನದಲ್ಲಿ ಪ್ರಚಾರ ಆಗ್ತಾ ಇದೆಯಲ್ಲ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ತೀರಾ? ಈಗಿನ ಕಾಲದಲ್ಲಿ ಅದು ಅದ್ರ ಬಗ್ಗೆ ತುಂಬಾ ಪ್ರಚಾರ ಯಾಕೆ ಆಗ್ತಿದೆ ಅಂತಂದ್ರೆ ಜನ ಅದ್ರ ಮೇಲೆ ಅಷ್ಟೊಂದು ಏನು ನಂಬಿಕೆ ಇಟ್ಟಿದ್ದಾರೆ, ಅದರಿಂದ ಅವ್ರಿಗೆ ಒಳ್ಳೇದಾಗಿದೆ, ಅದರಿಂದ ಅವ್ರ ಆರೋಗ್ಯದಲ್ಲಿ ಏನು ಬದಲಾವಣೆಗಳನ್ನ ಕಂಡಿದೆ. ಅದಕ್ಕೋಸ್ಕರ ಅವರು ಏನ್ ಮಾಡ್ತಾರೆ, ಈಗಿನ ಜನ ಅಂತಲ್ಲ ಹಳೆಯ ಕಾಲದ ಜನ ಎಲ್ಲ ನಮ್ಮನ್ನು ಇದು ಸಿರಿಧಾನ್ಯಗಳನ್ನ ಬಳಕೆ ಮಾಡ್ತಿದ್ರು. ಅವ್ರು ಯಾಕೆ ಬಳಕೆ ಮಾಡ್ತಿದ್ರು ಅಂದ್ರೆ ಅದರಲ್ಲಿ ತುಂಬಾ ಶಕ್ತಿ ಇದೆ, ಏನು ಗಟ್ಟಿವಂತೆ ಅಂತ ಹೇಳ್ತಾರೆ, ಗಟ್ಟಿವಂತರು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತಿಂದು ಇವಾಗ ಅವರು 100 ವರ್ಷ 90 ವರ್ಷದವರೆಗೂ ಅವರು ಬದುಕ್ತಾ ಇದ್ರು. ಈಗಿನ ಕಾಲದ ಜನರಿಗೆ ಅವನ್ನೆಲ್ಲ ಬಿಟ್ಟು ಇವಾಗ ಬಿಪಿ, ಡಯಾಬಿಟಿಸ್ ಯಾಕೆ ಬಂದ್ರೆ ಅವನ್ನೆಲ್ಲ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈಗ ಅವ್ರಿಗೆ ಅವನ್ನೆಲ್ಲ ರೋಗ ಲಕ್ಷಣ ಕಾಣಿಸ್ಕೊಳ್ತಿದ್ದಾವೆ. ಈಗಿನ ಕಾಲದಲ್ಲಿ ವರ್ಷ ಎರಡು ವರ್ಷದ ಹಿಂದೆ ಏನಾಗಿದೆ ಅಂದ್ರೆ ಎಲ್ಲಾ ಜನ ಸಿರಿಧಾನ್ಯಗಳಿಗೆ ತುಂಬಾ ಮಾರು ಹೋಗಿದ್ದಾರೆ. ಅಂದ್ರೆ ಒಳ್ಳೆಯ ಆರೋಗ್ಯ ಸಿಗಬೇಕಂತಂದ್ರೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳು ಅನಿವಾರ್ಯ ಅಂತ ಹೇಳ್ತೀರಾ? ಹೌದೌದು, ಅನಿವಾರ್ಯ. ಸಿರಿಧಾನ್ಯಗಳು ಹೇಳಿದ್ನಲ್ಲ, ದಿನಕ್ಕೆ ಒಂದು ಬಾರಿ ಆದ್ರೂ ಸಿರಿಧಾನ್ಯನ ಬಳಕೆ ಮಾಡೋದ್ರಿಂದ ಏನೇನು ನಾವು ಏನು ರೋಗ ಲಕ್ಷಣಗಳನ್ನ ನಾವು ಏನು ಕಂಟ್ರೋಲ್ ಮಾಡ್ಕೊಂತೀವಿ ಅಂತಂದ್ರ ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತ ಬರುತ್ತೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಆಮೇಲೆ ನರಗಳ ದೌರ್ಬಲ್ಯ ಏನೇನಿದೆ ಆ ನರಗಳ ದೌರ್ಬಲ್ಯ ಕೂಡ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಇನ್ನೊಂದೇನಂದ್ರೆ ಉಸಿರಾಟದ ಅಸ್ತಿತ್ವದಲ್ಲಿತ್ತು ಅಥವಾ ಬ್ರೀದಿಂಗ್ ಪ್ರಾಬ್ಲಮ್ ಇದೆ ನನ್ಗೆ ಸರಿಗೆ ಆಗ್ತಿಲ್ಲ ಅಂತಂದ ಕೂಡ ಮಾಡ್ಕೋಬಹುದು. ಎಸಿಡಿಟಿ ಪ್ರಾಬ್ಲಮ್ ಇದೆ, ಎಷ್ಟು ಉಂಡ್ರು ಊಟ ಕರಗಲ್ಲ, ಏನೋ ಹೊಟ್ಟೆ ತುಂಬದ ತರಾನೇ ಅನ್ಸುತ್ತೆ ಅಂದಾಗ ಈ ಸಿರಿಧಾನ್ಯಗಳನ್ನ ಏನ್ ಮಾಡು, ನೆನ್ಸ್ಬಿಟ್ಟು ಅದನ್ನ ಬೆಳಗ್ಗೆ ಉಪ್ಪಿಟ್ಟು ಮುಖಾಂತರ ಅಥವಾ ಅನ್ನ ಅಥವಾ ಆತರ ಮಾಡ್ಕೊಂಡು ಕೂಡ ಸೇವಿಸಬಹುದು. ಇನ್ನೊಂದೇನಂತಂದ್ರೆ ಊದಲು, ಊದಲು ಬಂದು ಅದರದ ಬಣ್ಣ ಯಾವ್ದು ಇರುತ್ತೆ ನಿಮಗ್ ಗೊತ್ತಾಗಲ್ಲ. ಇವಾಗ ನೀವು ಅಂಗಡಿಗೆ ಹೋಗಿರ್ತೀರ, ಕೂದ್ಲು ಕೊಡ ಅಂತ ಹೇಳ್ತೀರ, ಅವ್ರು ಏನು ಬೇರೆ ಯಾವ್ದೋ ಕೊಡ್ತಾರೆ, ಅದು ನಿಮ್ ಕೂದ್ಲು ಅಂತ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಅದ್ರ ಬಣ್ಣ ನಿಮ್ಗೆ ಗೊತ್ತಿರ್ಬೇಕು. ನೀವು ಅಂಗಡಿಗೆ ಹೋಗೋಕ್ಕಿಂತ ಮುಂಚೆನೆ ಅದ್ರ ಬಗ್ಗೆ ನೀವು ತಿಳ್ಕೊಂಡಾಗ ಈಸಿಯಾಗಿ ನೀವು ಐಡೆಂಟಿಫೈ ಮಾಡಬಹುದು, ಗುರುತಿಸಬಹುದು. ಈಗ ಊದಲು, ಊದಲದ್ದು ಮೊಬ್ಬು ಬಿಳುಪಿರುತ್ತೆ ಬಣ್ಣ, ಅದರದ್ದು ನಾರಿನ ಅಂಶ ಎಷ್ಟಿರುತ್ತೆ ಅಂದ್ರೆ 10%ದಷ್ಟು ನಾರಿನ ಅಂಶ ಇರುತ್ತೆ. ಆಮೇಲೆ ನವಣೆ ಅಕ್ಕಿ, ನವಣೆ ಅಕ್ಕಿ ಬಣ್ಣ ಯಾವ್ದು, ಹಳದಿ ಬಣ್ಣ, ಇದ್ರದ್ದು ನಾರಿನ ಅಂಶ 8% ಇರ್ತದ. ಆಮೇಲೆ ಅರ್ಕ, ಅರ್ಕ ನಸುಗೆಂಪು ಗುಲಾಬಿ ಬಣ್ಣ ಇರುತ್ತೆ ಇದು, ಅದು ಅಂದ್ರೆ ಒಂಥರ ಲೈಟ್ ಪಿಂಕ್ ಅಂತ ಹೇಳ್ತೀವಿ. ಸೊ ಅದ್ರದ್ದು ನಾರಿನ ಅಂಶ ಎಷ್ಟು ಅಂದ್ರೆ 9% ಇರುತ್ತೆ. ಸಾಮೆ ಮತ್ತು ಊದಲು ಎರಡರದ್ದು ಬಣ್ಣ ಸೇಮ್, ಆದರೆ ನಾರಿನ ಅಂಶ ಕೂಡ ಸೇಮ್. ಆದ್ರೆ ಇನ್ನೊಂದೇನಂತಂದ್ರೆ ಅವುಗಳ ಬೀಜ ಮಾತ್ರ ಗಾತ್ರ ಮಾತ್ರ ಬೇರೆ. ಆಯ್ತಾ, ಇಲ್ಲಿ ಸಾಮ್ಯದ ನಾರಿನ ಅಂಶ ಕೂಡ 10% ಇರುತ್ತೆ. ಕೋರ್ಲೆ, ಕೋರ್ಲೆ ಬಂದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದ್ರದ್ದು ಬಣ್ಣ ಯಾವ್ದಂದ್ರೆ ತಿಳಿ ಹಸಿರು ಬಣ್ಣ. ಇದ್ರದಲ್ಲಿ ನಾರಿನ ಅಂಶ ಎಷ್ಟಿರುತ್ತಂದ್ರೆ 12.5%ದಷ್ಟು ನಾರಿನ ಅಂಶ ಇರುತ್ತೆ ಈ ಕೋರ್ಲೆ. ಇನ್ನೊಂದ್ರದ್ರದ್ದು ಮಹತ್ವ ಏನಪ್ಪ ಅಂತಂದ್ರೆ, ಈ ಕೋರ್ಲೆನ ನಾವು ತಿನ್ನೋದ್ರಿಂದ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದೆ ಒಂದು, ಯಾಕಂದ್ರೆ ಈಗಿನ ನಮ್ಮ ಹೆಣ್ಮಕ್ಳಿಗೆಲ್ಲ ಸೌಂದರ್ಯ ಅನ್ನೋದು ತುಂಬಾ ಮುಖ್ಯ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಕೋರ್ಲೆನ ಬಳಕೆ ಮಾಡ್ತಾರೆ. ಅದು ಹೆಂಗಂದ್ರೆ ಬೆಳಗ್ಗೆ ಸ್ನಾಕ್ಸ್ ಅಂತ ಇದ್ ಮಾಡ್ತಾರೆ, ಅಥವಾ ಸಂಜೆ ಹೊತ್ತು ಏನೋ ಸ್ನಾಕ್ಸ್ ಅಂತ ಹಾಲಲ್ಲಿ ಹಾಕೊಂಡು ತಿಂತಾರೆ. ಸೊ ಈ ರೀತಿ ಇದನ್ನ ನಾವು ತಿನ್ನೋದ್ರಿಂದ ಅವ್ರಿಗೆ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಬಹುದು. ಆಮೇಲೆ ಇನ್ನೊಂದೇನಂತಂದ್ರೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇದೆ ಇದಕ್ಕೆ, ಯಾವ್ದಕ್ಕೆ, ಕೋರ್ಲೆಗೆ. ಆಂಟಿ ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸರ್, ಯಾವ್ದೇ ಕ್ಯಾನ್ಸರ್ ಬರ್ತಕ್ಕಂಥದ್ದನ್ನ ಏನು ತಡೆಗಟ್ಟುತ್ತದೆ. ಆಮೇಲೆ ಈಗಿನ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ತುಂಬಾ ಹರಡ್ತಾ ಇದೆ. ಸೊ ಆ ಬ್ರೆಸ್ಟ್ ಕ್ಯಾನ್ಸರ್ನ ತಡೆಗಟ್ಟಬೇಕು ಅಂತಂದ್ರೆ ಈ ಕೋರ್ಲೆನ ಸೇವನೆ ಮಾಡಬೇಕು. ಸೊ ಇದು, ಸೊ ಈ ರೀತಿ ಏನೋ ಮುಂತಾದ ರೋಗ ಲಕ್ಷಣಗಳನ್ನ ತಡೆಗಟ್ಟುವ ಶಕ್ತಿ ಇದೆ. ಇನ್ನೊಂದು, ನವಣೆನ ಬಳಕೆ ಮಾಡೋದ್ರಿಂದ ಏನಂದ್ರೆ ನರನಾಡಿಗಳ ದೌರ್ಬಲ್ಯವನ್ನು ನಾವು ನಿಯಂತ್ರಿಸಿಕೊಳ್ಬಹುದು. ಜಾಯಿಂಟ್ ಪೇನ್ಸ್ ಇರ್ತವೆ, ಅವುಗಳನ್ನೆಲ್ಲಾನು ಏನು ಕಡಿಮೆ ಮಾಡುತ್ತದೆ ಈ ನವಣೆ. ಇನ್ನೊಂದು, ಊದಲಿನಲ್ಲಿ ಏನಂತಂದ್ರೆ ಮೃದು ಅಂಗಗಳನ್ನು, ಮೃದು ಅಂಗಗಳು ನಮ್ಮ ದೇಹದಲ್ಲಿ ಯಾವ ಬರ್ತಾವ ಅಂತಂದ್ರೆ ಮೂತ್ರಪಿಂಡ ಆಗ್ಲಿ, ಪಿತ್ತಕೋಶ ಆಗ್ಲಿ, ಅಥವಾ ಯಕೃತ್, ಇವುಗಳನ್ನೆಲ್ಲ ಏನು ಶುದ್ಧಿ ಮಾಡ್ತಕ್ಕಂತ ಕೆಪಾಸಿಟಿ ಇರುತ್ತೆ ಇದಕ್ಕೆ ಊದಲಿನಲ್ಲಿ. ಇನ್ನೊಂದು ಸಾಮೆ, ಸಾಮೆ ಅಕ್ಕಿಯಲ್ಲಿ ಏನಂತಂದ್ರೆ ಗರ್ಭಕೋಶ ಅಂಡಾಣುಗಳನ್ನು ಶುದ್ಧಿ ಮಾಡುವ ಬಲ ಇದೆ ಈ ಸಾಮೆಗೆ. ಇನ್ನೊಂದೇನಂದ್ರೆ ಯುವತಿಯರು ಅಂದ್ರೆ ಎಲ್ಲಿಂದ ಅಂದ್ರೆ 20-25 ಅಥವಾ 28 ಇವರೆಲ್ಲ ಯುವತಿಯರು, ಇವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೇಕಾದಾಗ ಅವರಲ್ಲಿ ಏನೋ ಒಂದು ಹೊರಮೈ ಮೇಲೆ ಕಾಣಿಸಿರ್ತಕ್ಕಂತ ಏನ್ ಬದಲಾವಣೆಗಳು ಆಗ್ತಾವ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸೇ ಆಗ್ತಿಲ್ಲ ಅವ್ರ ದೇಹದಲ್ಲಿ ಅಂತ ಅಂದಾಗ ಏನ್ ಮಾಡ್ಬೇಕು, ಈ ಸಾಮೆ ಅಕ್ಕಿನ ಸೇವನೆ ಮಾಡ್ಬೇಕು, ಇದು ತುಂಬಾ ಒಳ್ಳೆಯದು. ಆಮೇಲೆ ಇನ್ನೊಂದು, ಮಕ್ಕಳ ಆಗದೆ ಇರ್ತಕ್ಕಂತ ಹೆಣ್ಮಕ್ಳಿಗೆ ಈ ಸಾಮೆನ ಕೊಡ್ಬೇಕು, ಯಾಕಂದ್ರೆ ಅದು ಬಹಳ ಮುಖ್ಯ. ಏನಂದ್ರೆ ಜನನಾಂಗಗಳನ್ನ ಏನು ಶುದ್ಧೀಕರಿಸ್ತದ, ಅಂಡಾಣುಗಳಾಗ್ಲಿ ಅಥವಾ ಗರ್ಭಕೋಶ ಆಗ್ಲಿ ಹೆಣ್ಮಕ್ಳಿಗೆ, ಇವುಗಳನ್ನೆಲ್ಲ ಶುದ್ಧಿ ಮಾಡುವ ಶಕ್ತಿ ಇದೆ. ಹೀಗೆ ಮುಂತಾದ ರೋಗಗಳನ್ನ ನಾವು ತಡೆಗಟ್ಟಬಹುದು, ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಏನು ತುಂಬಿಕೊಂಡಿರುತ್ತದೆ, ಸೊ ಅದನ್ನ ನಾವು ಏನು ಕಡಿಮೆ ಮಾಡೋದಕ್ಕೆ ಈ ಸಿರಿಧಾನ್ಯವನ್ನ ನಾವು ಯೂಸ್ ಮಾಡ್ಬೇಕು. ಇವಾಗ ಸಜ್ಜೆ, ಸಜ್ಜೆ ಅಂತ ಕೇಳಿದ ಕೂಡಲೇ ಉತ್ತರ ಕರ್ನಾಟಕ ನೆನಪಾಗುತ್ತೆ ಅಲ್ವಾ? ಸಜ್ಜೆ ಯಾಕೆ ಉತ್ತರ ಕರ್ನಾಟಕದಲ್ಲಿನೇ ಬೆಳೀತಾರೆ ಅಂದ್ರೆ ಅಲ್ಲಿ ಒಣ ಬೇಸಾಯ, ಅದು ಒಣ ಪ್ರದೇಶ, ಒಣ ಭೂಮಿ, ಆ ಭೂಮಿಗೆ ಆ ಸಜ್ಜೆನ ಬೆಳೆಯತಕ್ಕಂತ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಸಜ್ಜೆನ ಅಲ್ಲಿ ಎಲ್ಲಾ ರೈತರು ಸಜ್ಜೆನೆ ಜಾಸ್ತಿ ಬೆಳೆಯೋದು. ಆಮೇಲೆ ಅಲ್ಲಿ ಸಜ್ಜೆ ಬೆಳೀತಾರೆ, ಜೋಳ ಬೆಳೀತಾರೆ, ಇವುಗಳನ್ನೆಲ್ಲ ಏನು ಜಾಸ್ತಿ ಸೇವನೆ ಮಾಡುವುದರಿಂದ ಅವರು ತುಂಬಾ ಏನು ಗಟ್ಟಿವಂತರಂತ ಹೇಳ್ತೀವಿ ಅಲ್ವಾ? ಇಲ್ಲಿ ಸಜ್ಜೆ ಬಂದು ಎಷ್ಟು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಇದೆ, ಎಷ್ಟು ಗ್ರಾಮ್ ಇದೆ, ಆಮೇಲೆ ಏನೋ ಪ್ರೋಟೀನ್ ಎಷ್ಟು ಗ್ರಾಮ್ ಇದೆ, ಆಮೇಲೆ ಫ್ಯಾಟ್ ಎಷ್ಟಿರುತ್ತೆ, ಫೈಬರ್ ಎಷ್ಟಿರುತ್ತೆ, ಸೊ ಇಲ್ಲಿ ಐರನ್ ಕಂಟೆಂಟ್ ಎಷ್ಟಿರುತ್ತೆ ಅಂತ ಹೇಳುತ್ತೆ. ಸಜ್ಜೆಯಲ್ಲಿ ಫೈಬರ್, ಈಗ ನಮಗ್ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಫೈಬರ್, ಫೈಬರ್ ಮತ್ತೆ ಕಾರ್ಬೋಹೈಡ್ರೇಟ್ಸ್, ಇವೆರಡು ನಮ್ಮ ದೇಹಕ್ಕೆ ತುಂಬಾ ಮುಖ್ಯವಾದದ್ದು. ಇಲ್ಲಿ ಸಜ್ಜೆಗೆ ಕಾರ್ಬೋಹೈಡ್ರೇಟ್ಸ್ 378 ಗ್ರಾಮ್ ಇದ್ರೆ ಫೈಬರ್ ಎಷ್ಟಿರುತ್ತೆ 1.3, ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದು ಅಲ್ವಾ. ನೆಕ್ಸ್ಟ್ ನವಣೆ, ನವಣೆ ಬಂದು 336 ಕಾರ್ಬೋಹೈಡ್ರೇಟ್ಸ್ ಇದ್ರೆ ಅದಕ್ಕೆ 3.6 ಗ್ರಾಮ್ ಫೈಬರ್ ಇರುತ್ತೆ, ಅಂದ್ರೆ ನಾರಿನಾಂಶ. ಇಲ್ಲಿ ಅತಿ ಹೆಚ್ಚು ನಾರಿನಾಂಶ ಇರ್ತಕ್ಕಂಥದ್ದು ಯಾವುದು? ಕೋರ್ಲೆ. ಅದು ಎಷ್ಟಪ್ಪ ಅಂತಂದ್ರೆ 12.5 ನಾರಿನಾಂಶ ಇರುತ್ತದೆ. ಅದಕ್ಕೋಸ್ಕರ ನಾರಿನಾಂಶ ಇರ್ತಕ್ಕಂತ ಆಹಾರವನ್ನು ನಾವು ಜಾಸ್ತಿ ಸೇವನೆ ಮಾಡಿದ್ರೆ ಏನು, ನಮ್ಮ ತೂಕ ಕಡಿಮೆ ಮಾಡ್ಕೊಂತೀವಿ. ಗೋಧಿ ಮತ್ತು ಅಕ್ಕಿಯಲ್ಲಿ ನಾರಿನಾಂಶ ತುಂಬಾ ಕಡಿಮೆ ಇರುತ್ತೆ, ಆದ್ರೆ ಇದರಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ. ಕ್ಯಾಲೋರೀಸ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಇವು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಮನುಷ್ಯನಿಗೆ ಆರೋಗ್ಯದ ಮೇಲೆ ಪರಿಣಾಮಕಾರಿ. ಒಳ್ಳೆದು ಮೇಡಮ್. ಇಲ್ಲೇ ತನಕ ಮಾನವನ ಜೀವನ ಶೈಲಿಯಲ್ಲಿ ಸಿರಿಧಾನ್ಯಗಳ ಮಹತ್ವ ಈ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ಮ ಜೀವನ ಶೈಲಿಯಲ್ಲಿ ಸಿರಿಧಾನ್ಯಗಳ ಮಹತ್ವ ಈ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿಯಾದ ಡಾಕ್ಟರ್ ಅಕ್ಷತಾ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕೇಳಿಗೊರೆ ಇಂದಿನ ನಮ್ಮ ಪ್ರಶ್ನೆ, ಯಾವ ಸಿರಿಧಾನ್ಯವನ್ನು ನಾವು ಬಳಸಿದರೆ ಚರ್ಮದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಬಹುದು? ಪ್ರಶ್ನೆ ಮತ್ತೊಮ್ಮೆ, ಯಾವ ಸಿರಿಧಾನ್ಯವನ್ನು ನಾವು ಬಳಸಿದರೆ ಚರ್ಮದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಬಹುದು? ಪ್ರಶ್ನೆಯನ್ನ ಕೇಳಿಸಿಕೊಂಡ್ರಿ ಅಲ್ವಾ? ಸರಿಯಾದ ಉತ್ತರವನ್ನ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ನಮ್ಮ ನಿಲಯಕ್ಕೆ ಕಳುಹಿಸಿಕೊಡಿ. ನಿಲಯದ ವಿಳಾಸ, ನಿಲಯದ ನಿರ್ದೇಶಕರು ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮ ಸರಣಿ ವಿಭಾಗ, ಆಕಾಶವಾಣಿ ಕೆಳಗೋಟೆ, ಚಿತ್ರದುರ್ಗ. ಪಿನ್ ಕ್ರಮಾಂಕ 577501.